ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ ಎಚ್ ಐ ವಿ ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಎಚ್ ಐ ವಿ ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ ಎಚ್ ಐ ವಿ ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಜಲವಾಯು, ಉಪಭೋಗ ಔರ್ ಉತ್ಪಾದನ್, ಯಹ ಯುನೆಸ್ಕೋ ಕಾ ಸಂದೇಶ ಹೈ. ಅತ್ಯಧಿಕ ಉಪಭೋಗ ಜಲವಾಯು ಸಂಕಟ ಕೋ ಔರ್ ಬಢಾ ರಹಾ ಹೈ. ಆಜ್ ಕಿ ಇಕಾನಮಿ ಖಾಸ್ಕರ್ ಅಮೀರ್ ದೇಶೋ ಮೇ ತೇಜಿ ಸೆ ಉತ್ಪಾದನ್ ಔರ್ ಬೇಕಾರ ಉಪಭೋಗ ಕಾ ಬಢಾವಾ ದೇತೀ ಹೈ. ಇಸ್ ಸೆ ಜ್ಯಾದಾ ಪ್ರದೂಷಣ ಹೋತಾ ಹೈ, ಸಂಸಾಧನ ಖತಮ್ ಹೋತೆ ಹೈ ಔರ್ ಪ್ರಕೃತಿ ಕೋ ತೇಜ್ ನುಕ್ಸಾನ್ ಪಹುಂಚತಾ ಹೈ. ಇಸ್ಸೆ ಠೀಕ್ ಕರ್ನೆ ಕೆ ಲಿಯೆ ಬಡೆ ಬದಲಾವ್ ಔರ್ ವ್ಯಕ್ತಿಗತ ಕಾರ್ವಾಯಿ ದೋನೋ ಕಿ ಸಖ್ತ ಜರೂರತ್ ಹೈ. ಸರ್ಕಾರೋ ಕೋ ವ್ಯವಸಾಯೋ ಪರ್ ನಿಯಂತ್ರಣ ರಖನಾ ಚಾಹಿಯೆ, ಸ್ಥಿರತಾ ಕೋ ಬಢಾವಾ ದೇನಾ ಚಾಹಿಯೆ ಔರ್ ಶಿಕ್ಷಾ ಕೋ ಸಮರ್ಥನ್ ಕರ್ನಾ ಚಾಹಿಯೆ. ವ್ಯಕ್ತಿ ವಿಶೇಷ ಕರ್ ಸಂಪನ್ನ ಲೋಗ್ ಕಮ್ ಖರೀದ ಕರ್ ಪರ್ಯಾವರಣ ಕೆ ಅನುಕೂಲ ಉತ್ಪಾದನ್ ಕೋ ಚುನ್ ಕರ್ ಔರ್ ಜ್ಯಾದಾ ಸೆ ಜ್ಯಾದಾ ದುಬಾರಾ ಇಸ್ತೇಮಾಲ್ ಕರ್ಕೆ ಅಪ್ನೆ ಕಾರ್ಬನ್ ಉತ್ಸರ್ಜನ್ ಕಮ್ ಕರ್ ಸಕ್ತೆ ಹೈ. ಕ್ಯಾ ಆಪ್ ಜಾನ್ತೆ ಹೈ, 2000 to 2017 ಕೆ ಬೀಚ್ ಪ್ರತಿ ವ್ಯಕ್ತಿ ಸಾಮಗ್ರಿ ಉಪಭೋಗ ಮೇ 40% ಸೆ ಜ್ಯಾದಾ ವೃದ್ಧಿ ಹುಯಿ ಹೈ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದೊಳಗ ಗೋಕಾಕ್ ತಾಲೂಕು ಕುಂದರ್ಗಿ ಗ್ರಾಮದ ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೊಂದಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಸಂದರ್ಶನ ಕೇಳೋಣ. ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಕುಂದರ್ಗಿ ಗ್ರಾಮದ ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿ ಇವತ್ತು ಸಾಕಷ್ಟು ಪ್ರಗತಿಯನ್ನ ಕಂಡಿದ್ದಾರೆ. ಇವರನ್ನ ಮಾತನಾಡಿಸ್ತಾ ನೈಸರ್ಗಿಕ ಕೃಷಿಯ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನ ಇವರಿಂದ ಪಡೆದುಕೊಳ್ಳೋಣಂತೆ. ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಾವು ನಿನ್ನೆ ನೈಸರ್ಗಿಕ ಕೃಷಿಯ ಕುರಿತು ತಾವು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ತಾ ಇದ್ರಿ. ಅದೇ ರೀತಿ ಇವತ್ತು ತಮ್ಮ ಈ ನೈಸರ್ಗಿಕ ಕೃಷಿಯಲ್ಲಿ ತಾವು ಕಬ್ಬನ್ನು ಬೆಳೀತಾ ಇದ್ದೀರಿ. ಕಬ್ಬನ್ನು ತಾವು 2 50 ಟನ್ನನ್ನು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಏನು ರೇಟ್ ಅದ ಸರ್? ಈಗ ಯೂಶುವಲಿ ನಾವು ಅಲ್ಲಿ ಕೊಟ್ಟು ಅಂದ್ರೆ 3,000 ಕೊಡೋರು ಫ್ಯಾಕ್ಟ್ರಿ ಅವರು. ಈಗ ನಾ ಬ್ಯಾಡಪ್ಪ, ನಾ ಬೆಲ್ಲ ಮಾಡೇನ ಮಾರ್ತಾನಂತಂದ್ರೆ ಈಗ ನಮಗೆ ಈಗ 60-80 ರೂಪಾಯಿ ಕೆ ಜಿ ಅದ ಸರ್. ಪುಡಿ ಬೆಲ್ಲನು ಅದ ಸರ್, 150 ರೂಪಾಯಿ ಕೆ ಜಿ ಅದ. ಅಂದ್ರೆ ಕಬ್ಬನ್ನ ನಾವು ಫ್ಯಾಕ್ಟ್ರಿಗೆ ಹಾಕೋದಕ್ಕೆ ಸ್ವತಃ ಬೆಲ್ಲ ಮಾಡಿ ಮಾರಿದ್ರೆ ಇನ್ನೂ ಲಾಭಬಹುದು. ಟೀಮನ್ ಅದ ಸರ್, ಗೋಕಾಕ್ ತಾಲೂಕ ಮತ್ತು ಹುಕ್ಕೀರ್ ತಾಲೂಕ ಸರ್. ನಾವೆಲ್ಲಾರು ಕೂಡಿ ಕೆಲವು ಮಂದಿ 8-10 ರೊಕ್ಕ ಹಾಕಿ ಅದನ್ನು ಮಾಡೇವು. ಒಬ್ಬ ಮಾಡ್ಯಾನ, ನಾವ ವೈದ್ಯಲ್ಲಿ ಮಾಡ್ಕೊಂಡ್ ಬರ್ತೇವು, ಹೆಂಗು ನಡೀತದ. ಇದರಿಂದ ನಮ್ದು ರೋಗ ರಹಿತ. ಇವತ್ತು ನೋಡ್ರಿ ನೀವು, ಬೆಲ್ಲ ತಿನ್ನೋದ್ರಿಂದ ಎಂತ ರೋಗ ಬರ್ಲಿಕ್ಕತ್ತಾವ್. ಈಗ ಅದನ್ನ ವಿಚಾರ ಮಾಡ್ಯಾರ್ರಿ ಮಂದಿ, ನಮಗ್ ಫೋನು ಮಾಡ್ತಾರ, ನಮಗ್ ಇಷ್ಟು ಬೇಕಾಗಿದ್ರಿ ಅಂತ. ಅಂದ್ರೆ ಸಾವಯವ ಬೆಲ್ಲವನ್ನ ತಿನ್ನೋದ್ರಿಂದ ತಮ್ಮ ಆರೋಗ್ಯನ ಸುಧಾರಿಸ್ತದ ಮತ್ತೆ ಮೇಲಾಗಿ ರುಚಿಕರವಾಗಿರುತ್ತೆ ಎಲ್ಲಾ ಎಲ್ಲಾರಿ ಸರ್. ಆಮ್ಯಾಗ ನಾವು ಇನ್ನೊಂದು ಹೇಳಿಕ್ ಮತ್ತೆ ನಿಮ್ಗೆ, ಜೀವಾಮೃತದೊಳಗ ಬೆಲ್ಲದ ಬದ್ಲಿ 4 ಲೀಟರ್ ಕಬ್ಬಿನ ಹಾಲನ್ನು ಹಾಕಬಹುದು. ಬದಲಾಗಿ ಆರ್ ಅಂತ ಹೇಳ್ತೇವ್ರಲ್ಲ ಆಮ್ಯಾಗ ಅದು ಬೇಡಪ್ಪ ನಮ್ಮಲ್ಲಿ ಹಣ್ಣಿನ ಗಿಡ ಅವು ಅಂದ್ರೆ ಒಂದ್ ಕಿಲೋದಷ್ಟು ಪಪ್ಪಾಯಿ ಕೊಳತದ ಪಪ್ಪಾಯಿ ಇರ್ತಾವ್ರಲ್ಲ ಅದ್ರ ಹಣ್ಣನ್ನು ಹಾಕ್ಬೋದು ಅಥವಾ ಬಾಳೆದು ಹಾಕ್ಬೋದು ಅಥವಾ ಚಿಕ್ಕದು ಹಾಕ್ಬೋದು ನಿಮಗೆ ಪರ್ಯಾಯವಾಗಿ ಹೇಳಿಕತ್ತೆ ಜೀವಾಮೃತದೊಳಗೆ ಅದನ್ನು ಮಾಡಬಹುದು ಸರ್ ಹಾ ಖರೆ ಏನು ರಾಸಾಯನಿಕ ಮುಕ್ತ ಇರ್ಬೇಕಷ್ಟ ಅದು ಬಹಳ ಮಹತ್ವ ಕಬ್ಬನ್ ಬೆಳೀತಾ ಇದ್ರಿ ಮತ್ತೆ ಗೋಧಿ ಸಹ ಬೆಳೀತಾ ಇದ್ದೀನಿ ಗೋಧಿ ಯಾವ ತಳಿಯ ಸರ್ ನಾ ಯಾವ್ದ ಹಾಕಿರನು ಎಲ್ಲ ಜವಾರಿ ಸರ್ ಯಾವುದು ಹೊರಗಿಂದ ಹೆಚ್ಚ ತರಂಗಿಲ್ಲ ತರೋದೇ ಇಲ್ಲ ಅಂದ್ರೂ ಏನು ಅಡ್ಡಿ ಇಲ್ಲ ಈ ನಮ್ದು ಒಂದು ಟೀಮ್ ಅದರ ಸರ್ ಆ ಟೀಮ್ದವ್ರು ಯಾರ ಕಡೆ ಏನದ ನಮ್ದು ಅವ್ರು ಕೊಡ್ತೀವೋ ಅವ್ರದ್ದು ನಾವು ತರ್ತೇವೆ ಸರ್ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಮನೆಗೆ ಏನು ಬೇಕಲ್ಲ ಹೊಲ್ದಾಗನ ಬೆಳ್ಕೋತೀನಿ ಸರ್ ಕೆಂಪು ಗೋಧಿನೂ ಅದ ಈ ಸಲ ಒಂದು ಆಶ್ಚರ್ಯ ಅಂದ್ರೆ ಕರಿ ಗೋಧಿ ಹಾಕೇನ್ರಿ ಸರ್ ನನಗೆ 10 ಕಿಲೋ ಸಿಕ್ಕಿದ್ದು ಬರೇ ನಿಮಗೆ ಆಶ್ಚರ್ಯ ಆಗ್ಬೋದು 4 ಕ್ವಿಂಟಲ್ ತೆಗೆದನ ಇವತ್ತು ನನಗೆ ತಿನ್ಲಿಕ್ಕೆ ಉಳಿದಿಲ್ಲ ಇವತ್ತು ಎಷ್ಟೋ ಮಂದಿ ರೈತರು ಹೇಳ್ತಾರೆ ನಾವು ಬೆಳಿತೀವ್ರಿ ಖರೆ ನಾವು ಎಲ್ಲಿ ಮಾರೋದ ಅಂತೇಳಿ ಒಮ್ಮೆ ನಿಮ್ದು ಗುರುತಾತ್ರಿ ಸರ್ ಮನಿ ಮುಟ್ಟ ಬಂದು ಹೋಗ್ತಾರ ಇವತ್ತು ನಾ 80 ರೂಪಾಯಿ ಕೆ ಜಿದಾಗ ಮಾರಿನ ಗೋಧಿ 1 ಕಿಲೋ ಹೌದೌದು ಕರಿ ಗೋಧಿ ರೀ ಹಾ ಕೆಂಪು ಗೋಧಿ 50 ರೂಪಾಯಿ ಕೆ ಜಿ ಎಷ್ಟು ಮಂದಿ ಫೋನು ಮಾಡ್ತಾರೆ ಏ ನಮಗ್ ಬೇಕ್ರಿ ಈ ಇಲ್ಲ ಅನ್ನೋಂತ ಪರಿಸ್ಥಿತಿನೂ ಬಂದನು ಸರ್ ಅಂದ್ರೆ ಅಷ್ಟು ನಮಗ ಮಾರ್ಕೆಟಿಂಗ್ ಅದ ಈ ಕರಿ ಗೋಧಿಯಿಂದ ಏನು ಪ್ರಯೋಜನ ಅದ ಸರ್ ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ದಾಗ ಯೂಟ್ಯೂಬ್ದಾಗ ಹೊಡೆದು ನೋಡ್ಬೋದು ಇಲ್ಲ ಅಂತಂದ್ರೆ ನಾ ಯೂಶ್ವಲಿ ಹೇಳೋದ್ರೆ ನಿಮ್ಮ BP ಶುಗರ್ ಅಗ್ದಿ ಕಂಟ್ರೋಲ್ದಾಗ ಉಳಿಸ್ತದ ಈ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯನ್ನ ಹೋಗ್ತದೆ ಸರ್ ಆಮ್ಯಾಗ ಮಾನಸಿಕ ಖಿನ್ನತೆ ಹೋಗ್ತದೆ ಆಮ್ಯಾಗ ತಾಯಂದಿರ ಮೊಲೆ ಹಾಲು ಹೆಚ್ಚಾಗ್ತದೆ ಇವೆಲ್ಲ ವಿಜ್ಞಾನ ನೀವು ನೋಡ್ರಿ ತಾನ ಗೊತ್ತಾಗ್ತದೆ ಇದರಿಂದ ನಾವು ಸದೃಢ ಆಹಾರ ತಿಂದೀವಪ್ಪ ಅಂದ್ರೆ ಸದೃಢ ಮನಸ್ಸು ಬರ್ತದೆ ಸದೃಢ ಮನಸ್ಸು ಬಂತಪ್ಪ ಅಂದ್ರೆ ಸದೃಢ ದೇಶ ತಯಾರಾಗ್ತದೆ ಅದಕ್ಕೆ ನಾವು ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿಚಾರದಿಂದ ಇವತ್ತು ನಾ ರೈತರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸೋಣ ಅನ್ನೋ ಒಂದು ವಿಚಾರದಿಂದ ನಾ ಇದು ಕೆಲಸ ಮಾಡ್ಲಿತ್ತೇನೆ ಸರ್ ಸಾಮಾನ್ಯವಾಗಿ ಈ ಗೋಧಿ ಬೆಳೆ ಬೆಳೆತಕ್ಕಂತ ಸಂದರ್ಭದಲ್ಲಿ ಹೆಚ್ಚು ಫಲವತ್ತತೆ ಬರಲಿಕ್ಕೆ ತಾವು ನೈಸರ್ಗಿಕವಾಗಿ ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡ್ತೀರಿ ಯಾವ ರೀತಿ ಅದಕ್ಕೆ ಪೋಷಣೆ ಮಾಡ್ತೀರಿ ಹೆಚ್ಚು ಬೆಳೆ ಬರಲಿಕ್ಕೆ ತಾವು ನೈಸರ್ಗಿಕವಾಗಿ ಕ್ರಮ ಕೈಗೊಳ್ತೀವಿ ಗೋಧಿ ಬೆಳೆ ಹಿಡ್ಕೊಂಡು ಕಟಾವಿನ ತನಕ ಹೇಳ್ತೇನೆ ಸರ್ ಮೊದ್ಲೆದ್ದು ಬೀಜಾಮೃತ ಮಾಡ್ತೇನೆ ಸರ್ ಹಾಕಿದ ಮೇಲೆ ಒಂದು 20 ದಿವಸ ಬಿಟ್ಟ ಮೇಲೆ ಘನ ಜೀವಾಮೃತ ತನಕ ಬೀಜ ಬಿತ್ತು ಮುಂದೆ ಹಾಕಿರ್ತೇನೆ ಸರ್ ಅಂದ್ರೆ ಅದು 3 ತಿಂಗಳ ಅಥವಾ 4 ತಿಂಗಳ ಬೆಳೆ ಅಂದ್ರೆ 20 ದಿವಸಕ್ಕೊಮ್ಮೆ ನಾವು ಮಾಡ್ಬೇಕಾಗ್ತದೆ ಸರ್ ಮೊದ್ಲೆದ್ದು ಜೀವಾಮೃತ ಹಾಕ್ತೇವ್ರಿ ಸರ್ ಒಂದು ಕೆಟ್ಲಾಗನ ಅದ ನಾವ್ ಹೆಂಗ ಏನ್ ಹಾಕ್ಬೇಕು ಅನ್ನೋದು ಅದ್ರ ಪ್ರಕಾರ ಹಾಕ್ತೇನೆ ಸರ್ ಇಲ್ಲಾತು ಒಂದ್ ಬ್ಯಾರಲ್ ನೀವು ಎಕರೆದ್ ಮಾಡಿರ್ತೀರಿ ಸರ್ ಅದನ್ನ ತುಂಬಿಕೊಂಡು ಹೊಡಿಬಹುದು ಜೀವಾಮೃತ ಆಮ್ಯಾಗ ಅದು 20 ದಿವಸ ಆದ್ಮೇಲೆ ಹುಳಿ ಮಜ್ಜಿಗ್ರಿ ಸರ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಅಂತ 12 ವರ್ಷ ಹಿಂದಿನ ಹುಳಿ ಮಜ್ಜಿಗದ 40 ಲೀಟರ್ ಬೆಕ್ಕದಂತ ರೋಗ ಬರ್ಲಿ ಒಂದ್ ಪಂಪಿಗೆ ಹುಳಿ ಮಜ್ಜಿಗೆ ಹಾಕಿ ಹೊಡಿಬೇಕು ಒಂದ್ ಹುಳ ಬಂದ್ರೆ ಹೇಳ್ರಿ ಸರ್ ಯಾವುದೇ ಬೆಳೆ ಬೆಕ್ಕದ ಬೆಳೆ ಇಲ್ರಿ ಎಸ್ಪೆಷಲಿ ಈಗ ಕಬ್ಬಿನ ಅವ್ರಿಗೆ ರೀ ಬಿಳಿ ಉಣ್ಣೆ ರೋಗ ಕಾಡ್ತದ ನೀವು ಒಂದ್ ಪಂಪಿಗೆ 1/2 ಲೀಟರ್ ಹುಳಿ ಮಜ್ಜಿಗೆ ಸೋಸ್ಕೊಂಡು ಹೊಡಿರಿ ಸರ್ ಒಂದ್ ಹುಳ ಉಳಿದಿಲ್ಲ ಆಮ್ಯಾಗ ಯಾರೇ ಇಳಾವ್ರಿದ್ರ ಒಂದ್ ನಿಮಗ ಸಲಹೆ ಕೊಡೋದಂದ್ರ ಕರಿಗಡಿಗಾಗ ನೆಲದಾಗ ಕಂಟ್ ತನಕ ಹೋಗೋದಿಡ್ರಿ ಅದ್ರೊಳಗನ್ನ ಶೇಖರಣೆ ಮಾಡ್ರಿ ಬಹಳ ಪವರ್ಫುಲ್ ಉಳಿತದ ಆಮ್ಯಾಗ ಹೊಡೆದು ಇನ್ನೊಂದು 3 ದಿವಸದ ಅಂದ್ರ ಹಿತ್ತಾಳೆ ಪಾತ್ರೆ ಒಳಗ ಹಾಕಿಡ್ಬೇಕಾಗ್ತದೆ ಕಿಲ್ಬ ಬರ್ಬೇಕ್ರಿ ಸರ್ ಹುಳಿ ಮಜ್ಜಿಗೆ ಕಿಳ್ದು ಎಷ್ಟು ಬರ್ತದಲ್ಲ ಅಷ್ಟು ಪವರ್ಫುಲ್ ಆಗ್ತದೆ ಸರ್ ನೀವು ಮಾಡೋ ಒಂದು ವ್ಯವಧಾನ ನನ್ನ ಮನಸ್ಸ ನಾ ಚಲೋ ಬೆಳಿಬೇಕು ಚಲೋ ಬೆಳೆದದ್ದನ್ನ ಕೊಡ್ಬೇಕು ನಾ ತಿನ್ಬೇಕು ನನ್ನ ಕುಟುಂಬ ತಿನ್ಬೇಕು ಅನ್ನೋ ವಿಚಾರ ಇದ್ರೆ ಮಾಡಬಹುದು ಸರ್ ಇಷ್ಟು ಮಾಡ್ತಾನ್ರಿ ಆಮ್ಯಾಗ ಇನ್ನೊಂದು ಇಲ್ಲಿ ಎಸ್ಪೆಷಲಿ ಗೋಧಿಗೆ ಏನಾರ ಸರ್ ಹಾಲು ಕಟ್ಟು ಹಂತದೊಳಗ ನಾ ಏನ್ ಮಾಡ್ತಾನಪ್ಪ ಅಂದ್ರ ಒಂದ್ ಬ್ಯಾರಲ್ ನೀರಿಗೆ ಅಂದ್ರೆ 200 ಲೀಟರ್ ನೀರಿಗೆ 5 ಲೀಟರ್ ಬಲ್ತದ ತೆಂಗಿನಕಾಯಿ ನೀರು ಇದು ಬಹಳ ಮಹತ್ವ ಸರ್ ಒಂದ್ ಎಕರೆಗೆ ಒಂದ್ ಬ್ಯಾರಲ್ ನೀರು ಬೆಕ್ಕದಂಗ ಆಗ್ತದೆ ಸರ್ ಹಾ ಹೆಚ್ಚನು ಮಾಡ್ಕೋಬಹುದು ನೀವು ಅದಕ್ಕೇನು ಬಾಧ್ಯತೆ ಇಲ್ಲ ಅದನ್ನ ಸ್ಪ್ರೇ ಮಾಡೋದ್ರಿಂದ ಅದರೊಳಗೆ ಪೋಷಕಾಂಶನು ಹೆಚ್ಚಾಗ್ತದೆ ಆಮ್ಯಾಗ ಅದರೊಳಗೆ ಇರುವಂತ ತಾಕತ್ತನು ಹೆಚ್ಚಾಗ್ತದೆ ಆಮ್ಯಾಲ ಆ ಗೋಧಿ ಸದೃಢತೆಯಿಂದ ಬೆಳೀತದೆ ಸರ್ ಇದರಿಂದ ರುಚಿಕರ ಅಂದ್ರೆ ಏನು ಬಾಯಾಗಿಟ್ಟರೆ ಕರಗಬೇಕು ಸರ್ ಇದನ್ನ ತಿಂದಾವಾಗನ ಅದರದ್ದು ರುಚಿ ಗೊತ್ತಿರಿ ಸರ್ ಇದರಿಂದನ ನನಗೆ ಹೆಚ್ಚಿನ ಒಂದು ಆದಾಯನೂ ಬರ್ಲಿಕ್ಕತ್ತದ ಆಮ್ಯಾಗ ನಂದು ಹೆಚ್ಚಿನ ಗುರುತನೂ ಆಗಿದೆ ಸರ್ ಈ ತೆಂಗಿನ ಹಾಲನ್ನ ಹಾಕ್ತಾನೆ ಅಂತ ಅಂದ್ರೆ ನೀವು ಈ ಹೂ ಬಿಡುವ ಸಮಯದಲ್ಲಿ ಅದು ಹಾಲು ಕಟ್ಟುವ ಸಮಯದಲ್ಲಿ ಯಾವ ರೀತಿ ಈ ತೆಂಗಿನ ಹಾಲನ್ನ ತಾವು ಶೇಖರಣೆ ಅಂದ್ರೆ ನಮ್ಮ ತೆಂಗಿನ ಇಡವ ಅಂತ ಹೇಳಿದ ಆಮ್ಯಾಗ ಯಾರು ಸಿಗ್ಲಿಕ್ರಿ ಏನ್ ಮಾಡಬಹುದು ರೀ ಸರ್ ದೊಡ್ಡ ದೊಡ್ಡ ಗುಡುಗಳು ಇರ್ತಾವ್ರಲ್ಲ ಅಲ್ಲೊಂದು ಕ್ಯಾನ್ ಕೊಟ್ಟು ಇಟ್ಟು ಬರ್ಬಹುದು ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಮಂದಿ ಬಂದು ಒಡಸ್ತಿರ್ತಾರ ನಮಗಿಷ್ಟು ಒಂದು 5 ಲೀಟರ್ ಒಂದು ಕೊಡಪ್ಪ ಅಂತ ಹೇಳಿದ್ರು ಮಾಡಬಹುದು ರೀ ಆ ರೀತಿನೂ ಮಾಡ್ಬೋದು ಸರ್. ಆಮೇಲೆ ಮುಖ್ಯವಾಗಿ ನಮ್ಮ ಬೆಳೆ ಉಳಿಬೇಕಾಗಿದೆ, ನಾವು ಚಲೋ ತಿನ್ಬೇಕಾಗಿದೆ, ನಾವಾಗಲಿ ನಮ್ಮಿಂದ ತಗೊಂಡ ಗ್ರಾಹಕರಾಗಲಿ, ಇದು ನಮ್ದು ಮೂಲಭೂತ ಕಾನ್ಸೆಪ್ಟ್ ಸರ್. ಅಂದ್ರೆ ರೋಗರಹಿತ ಆಹಾರ ಬೆಳಿಬೇಕಾಗಿದೆ ಈಗ ಸದ್ಯ ನನಗೆ. ಆಮೇಲೆ ಇನ್ನೊಂದು, ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ ನಿಮಗೆ ಈ ಒಂದು ಮಾಧ್ಯಮದ ಮೂಲಕ ಹೇಳ್ಬೇಕಂದ್ರೆ, ಏ ಇಲ್ರಿ ಮತ್ತೆ ಇಷ್ಟೆಲ್ಲ ಮಾಡ್ತೀರಿ, ಯೂರಿಯಾನ ಹೆಂಗ ಹಾಕೋತೀರಿ ಮಾಡ್ತೀರಿ ಅನ್ನೋ ಮಂದಿ ಬಹಳ ಇದ್ದಾರೆ ಸರ್. ನಾವೇನು ಮಾಡೋದಿಲ್ಲ ಸರ್, 10 ಲೀಟರ್ ಗೋಮೂತ್ರಕ್ಕ 1/2 ಕಿಲೋ ಬೆಲ್ಲ, 1/2 ಕಿಲೋ ಗೊಬ್ಬರಿಯಲ್ಲಿ ಅಂದ್ರೆ ಗ್ಲಿಸರಿಡಿ ಅಂತ ಹೇಳ್ತೇವೆ ನೋಡ್ರಿ ಸರ್, ಇವನ್ ಬೆಲ್ಲ ಮತ್ತ ಗ್ಲಿಸರಿಡಿಯ ಅವಳು ಚೇಳು ಜಾಸ್ತೇವ್ ಸರ್. ಅವನ್ನ ಒಂದು 10 ದಿವಸ ಅದ್ರೊಳಗೆ ಕೊಳಿ ಹೋಗಿತ್ತೇವೆ ಸರ್, ಗೋಮೂತ್ರದೊಳಗೆ ಒಂದು ಪಂಪಿಗೆ 1/2 ಲೀಟರ್ ಸೋಸ್ಕೊಂಡು ಹೊಡಿತೇವೆ ಸರ್. ಇದು ಯೂರಿಯಾದ ಅಪ್ಪರಿ ಸರ್, ಇದನ್ನ ಹೊಡೆದ 8 ದಿವಸ ನಿಮ್ಮ ಬೆಳೆ ನೋಡ್ರಿ ಸರ್ ಹೆಂಗ ನಗತಿರ್ತದ, ರಾಸಾಯನಿಕದಿಂದ ದೂರ ಇರ್ಬೇಕು. ಹೌದು, ಯಾಕಪ್ಪ ಅಂದ್ರೆ ಇದು ಜಮೀನಿನ ಮಣ್ಣಿನ ಆರೋಗ್ಯವನ್ನ ಮತ್ತು ಫಲವತ್ತತೆಯನ್ನ ಸುಧಾರಿಸಲಿಕ್ಕೆ ಬಹಳ ಮುಖ್ಯವಾದ ಕಾರ್ಯವನ್ನ ಮಾಡ್ತದ. ಹೌದು, ನಮ್ಮ ರೈತ ಬಾಂಧವರು ತಮ್ಮ ಜಮೀನಿನಲ್ಲಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಬೆಳೆದಿದ್ದಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫಲವತ್ತತೆಯ ಬೆಳೆಗಳನ್ನ ನಾವು ತಗೊಂಬರ್ಬೋದು. ಇದ್ರ ಜೊತೆಗೆ ಇನ್ನೊಂದು ಹೇಳೋದ ಸರ್, ನಮ್ಮ ಪಶು ಸಂಪತ್ತು ಬಹಳ ಮಹತ್ವ ಸರ್. ಒಂದ್ ಆಕಳ ಇದ್ರೆ ಸಾಕು, 30 ಎಕರೆ ಕಂಟ್ರೋಲ್ ಮಾಡ್ತಾವ ಅಂತ ಹೇಳಿದ್ ನಾವು. ಇವತ್ತು ನೀವು ಒಂದ್ ಜವಾರಿ ಆಕಳ ಕಟ್ಟೋದ್ರಿಂದ ನಿಮಗೆ ಹೈನದ ಜೊತೆಗೆ ನಿಮಗೆ ಹುಳಿ ಮಜ್ಜಿಗೆನೂ ಬರ್ತದ. ಆಮ್ಯಾಗ ಅದರಿಂದ ಬಂದಂತ ಬೆಣ್ಣಿನ ತುಪ್ಪ ಮಾಡ್ಬೋದ್ರಿ. ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತ ಆಹಾರವನ್ನ ತಿಂದಂತ ಆಕಳಿನಿಂದ ಬಂದಂತ ತುಪ್ಪ ಇವತ್ತು 2,500 to 3,000 ರೂಪಾಯಿ ಅದ ಸರ್. ನಂಬರ್ ಹಚ್ಚಿ ಒಯ್ಲಿಕತ್ತಾರ. ಅಂತವು 2 ಕಟ್ಟರೆ ಸಾಕು, ನಮ್ಮ ಆರ್ಥಿಕ ಸದೃಢತೆ ಬರ್ತದೆ. ಹೌದು ಹೌದು ಸರ್, ಇದನ್ನು ಮಾಡ್ಬೋದು ಸರ್. ಏನು ಬೇಡಪ್ಪ ಅಂದ್ರೆ ನಿಮ್ಮ ಆಕಳ ನೀವು ಎಲ್ಲಾರು ಆರಾಮ ಇರ್ತಾರೆ, ನಮ್ಮ ಮನೆ ಮಂದಿ ಇವತ್ತು ಯಾವುದೋ ರೋಗ ಬರೋದಿಲ್ಲ ಸರ್ ನಾವು ಇಷ್ಟು ಮಾಡ್ಲಿಕ್ಕತ್ತೀವಂದ್ರೆ. ಆಮ್ಯಾಗ ಇನ್ನೊಂದು ಪಶು ಸಂಪತ್ತದ ಹೇಳಿಕೆ ಇದು ಮಾಡ್ತೇನೆ, ನೀವು ದನಗಳ ಮೇಲೆ ಉಣ್ಣೆ ಅಂತ ಹೇಳ್ತೇವಲ್ರಿ ಸರ್, ತಾಂಬೆ ಅಂತ ಹೇಳ್ತೇವೆ ನೋಡ್ರಿ ಸರ್, ಅದು ಸಹಿತ ನಾವು ಕಮ್ಮಿ ಇದ್ರೊಳಗನ ಮಾಡ್ತೇವೆ. ಇವತ್ತು ರಾಸಾಯನಿಕ ಹೊಡೆದ ಪಾಪ ಅವನ್ನ ನೆಕ್ಕಿ ಸತ್ತವನು ಎಷ್ಟೋ, ಆದ್ರೆ ನಾವೇನ್ ಮಾಡ್ತೇವ್ರಿ ದನಗಳ ಇದ್ರ ಮೇಲೆ ತರ್ತೇವ್ರಿ ಉಣ್ಣೆ ಆದ್ರೆ 1/2 ಕಿಲೋ ಕಲ್ಲುಪ್ಪ, 1/2 ಕಿಲೋ ಗುತ್ತಿ ಮಾಡ್ರಿ, ಎರಡೂ ಮಿಕ್ಸ್ ಮಾಡ್ತೇವ್ರಿ ಸರ್. ಎರಡೂ ಮಿಕ್ಸ್ ಮಾಡಿ ನೀರಾಗ ಕಲಸ್ತೇವ ಅಂಬಲಿಗತ್ತೆ. ಮೊದಲು ದನ ತೊಳಿಬೇಕು, ಮೈಗೆಲ್ಲ ಹಚ್ಚಿಬಿಟ್ರೆ ನೆಕ್ಕಿರನು ಏನಾಗೋದಿಲ್ಲ. ಒಂದ್ 4 ಸಲ ಮಾಡ್ರೆ ಒಂದು ಹುಳ ಉಳಿದಿಲ್ರಿ ಸರ್, ದನದ ಮೇಲೆ ಇರ್ತಕ್ಕಂತ ಉಣ್ಣೆಗಳೆಲ್ಲ ಉದುರಿ ಹೋಗು ಸತ್ತ ಹೋಗ್ತಾವ್ರಿ ಸರ್, ಹೊಳ್ಳೆ ಆಗೋದೇ ಇಲ್ಲ. ಅದನ್ನು ಮಾಡ್ಬೋದು ಸರ್. ನೀವು ಎಲ್ಲಾದ್ರೆ ಸರ್ ನೈಸರ್ಗಿಕ ಕೃಷಿಯಲ್ಲಿ ಎಲ್ಲದಕ್ಕೆ ಏನು ಮನಸ್ಸು ಬೇಕು. ಅದಕ್ಕೆ ಒಂದು ಮರಾಠಿಯಾಗ ಮಾತು ಹೇಳ್ತಾರ್ರಿ, ಸ್ವತಃ ಮೇಲೆ ಸ್ವರ್ಗ ದಿಸತ್ನೈ ಅಂತೇಳಿ. ನಾವು ಸಾಯೋ ತನಕ ನಮಗೆ ಸ್ವರ್ಗ ಕಾಣಿಸೋದಿಲ್ಲ. ಅದಕ್ಕೆ ಸ್ವತಃ ನೀವು ಮಾಡಿ ನೋಡಿ ಅನುಭವಿಸಿದಾಗನ ಅದರ ರುಚಿ ಗೊತ್ತಾಗ್ತದೆ ಸರ್. ಅದಕ್ಕೆ ನೀವು ರೈತ ಬಾಂಧವರು ದಯಮಾಡಿ ಎಲ್ಲ 10 ಎಕರೆ ಇದ್ದವ್ರು 1 ಎಕರೆ ಮಾಡ್ರಿ, 5 ಎಕರೆ ಇದ್ದವ್ರು 1 ಎಕರೆ ಮಾಡ್ರಿ, 5 ಎಕರೆದೊಳಗೆ ಇದ್ದವ್ರು 1/2 ಎಕರೆ 10 ಗುಂಟೆ ಮಾಡಿ ನೀವು ಮಾಡಿ ನೋಡಿ ಅನುಭವಿಸ್ರಿ ಅಂತ ನನ್ನ ಈ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬಾ ಸಂತೋಷ. ತಾವು ಶೇಂಗಾನು ಸಹ ಬೆಳೀತಾ ಇದ್ದೀರಿ, ಶೇಂಗಾ ಎಷ್ಟು ಹಾಕಿದ್ದೀರಿ? ಶೇಂಗಾ 1 ಎಕರೆ ಹಾಕ್ತಾನೆ ಸರ್, ಅದನ್ನೂ ಹಾಕ್ನಿಕನರಿ ಸರ್. ಈಗೇನ ಶೇಂಗಾ ಹಾಕಿದ ಮ್ಯಾಲ ಅವು ಸಣ್ಣ ಪುಟಾಣಿ ಕಾಳಗಷ್ಟೇ ಅಥವಾ ನಮ್ಮ ಚಿನಮುರಿಗತೆ ಕಾಳಾಗಿರ್ತಾವ್ರಲ್ಲ, ಆ ವೇಳೆದಾಗ ನಾ ಏನ್ ಮಾಡ್ತೇನಪ್ಪ ಅಂದ್ರೆ, ಮೊದಲ ಎಲ್ಲ ಕಸ ತೆಗೆದಿಸಿರ್ತೇವ್ರಿ, ಎಡಿ ಹೊಡೆದಿರ್ತೇವೆ, ಎಲ್ಲ ಮಾಡಿರ್ತೇವೆ. ಆಗ ಏನ್ ಮಾಡ್ತೇವೆ ನಾವು, ಘನ ಜೀವಾಮೃತವನ್ನು ಹಾಕಿ ಅದನ್ನ ಸಣ್ಣ ರೆಂಟೆ ಹಾಕ್ತೇವ್ರಿ ಸರ್ ಅದ್ರ ಒಳಗೆ, ಅದು ಮುಚ್ಚಬೇಕು. ಇಷ್ಟೆಲ್ಲ ಆದ್ಮೇಲೆ ಅವು ಕಾಳ ಸ್ವಲ್ಪ ಸ್ವಲ್ಪ ಒಂದು ವಾರ ಬಿಟ್ಟ ಮೇಲೆ ಕಾಳ ಮತ್ತೆ ಮೊಟ್ಟೆ ಆಗಿರ್ತಾವ. ಆಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಬ್ಯಾರಲ್ ಅದ್ರೊಳಗೆ ಖಾಲಿ ಬ್ಯಾರಲ್ ತಗೊಳುದ್ರಿ, ಅದ್ರೊಳಗೆ ಒಂದು 8-10 ಕಿಲೋ ಉಸುಕ್ ಹಾಕ್ಬೇಕ್ರಿ ಖಾಲಿ ಬ್ಯಾರಲ್ದಾಗ. ಅದನ್ನ ಎಲ್ಲಾ ಕಡೆ ಉಳ್ಳೆ ಆಡಿಸ್ಬೇಕ್ರಿ ಸರ್. ಅದ್ರ ಮ್ಯಾಲಿನ ತಲಿ ಏನಿರ್ತದಲ್ಲ ಅದು ಮಡಚ್ಬೇಕ. ಇದನ್ನ ಮಾಡಿಸೋದ್ರಿಂದ ಮತ್ತಷ್ಟು ನಿಮ್ಮ ಕಾಯಿ ಹೆಚ್ಚಾಗ್ತಾವ, ಹೆಚ್ಚು ಕಾಳು ತುಂಬುತ್ತದ, ಆಮ್ಯಾಗ ಎಣ್ಣೆ ಪ್ರಮಾಣ ಹೆಚ್ಚಾಗ್ತದೆ ಸರ್. ಇದನ್ನ ಕಂಡುಕೊಂಡದ್ದು ಅದ. ಅಂದ್ರೆ ಶೇಂಗಾ ಕಾಳನ್ನು ದಪ್ಪವಾಗಿ ದಪ್ಪ ಆಗ್ತಾವ ಸರ್, ಆಮ್ಯಾಗ ಮೊಟ್ಟೆನು ಆಗ್ತದೆ, ಎಣ್ಣೆ ಅಂಶನು ಹೆಚ್ಚಾಗ್ತದೆ ಸರ್, ಹೆಚ್ಚು ಬರ್ತದೆ ನಮಗ. ಮುಂಗಾರು ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ, ಶೇಂಗಾ ಅಲ್ದನ ಈ ಸದಕ ಮತ್ತ ಸೋಯಾ ಅವರೆ ಬೆಳೀತಾ ಇದ್ದೀರಿ ಅಂದ್ರೆ, ತಮ್ಮ ಹೊಲದಲ್ಲಿ ಸೋಯಾ ಅವರೆ ಹೊಲಕ್ಕೆ ಏನು ಆಗಿಲ್ರಿ ಸರ್, ಎಷ್ಟು ಬೇಕಾದಷ್ಟು ಮಳೆ ಬೆಳಿ. ಯಾಕಂದ್ರೆ ನಾನು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನನ್ನ ನೆಲ ಮೆತ್ತಗಾಗಿದೆ. ಇದರ ಅರ್ಥ ಏನಪ್ಪ ಅಂದ್ರೆ, ರಾಸಾಯನಿಕ ಕೃಷಿ ಮಾಡಿದ್ರೆ ನೆಲ ಬಿರ್ಸಾಗ್ತದೆ ಸರ್, ನೀರಿನ ಇಳಿಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ ಸರ್. ನಾವು ನೈಸರ್ಗಿಕ ಸಾವಯವ ಮಾಡಿದೀವಪ್ಪ ಅಂದ್ರೆ ಅಲ್ಲಿ ಯಾಕೆ ನೀರು ಇಳಿತದಪ್ಪ ಅಂದ್ರೆ, ಮೊದ್ಲೆದ್ದ ಜೀವಾಣುಗಳು ತುಂಬಿದ್ ನಮ್ಮ ಭೂಮಿಯೊಳಗೆ. ಅದು ಪವರ್ಫುಲ್. ಕಣ್ಣಿಗೆ ಕಾಣಿಸೋದು ಕೋಟ್ಯಾನ ಕೋಟ್ಯವ, ಕಾಣಿಸೋದು ಯಾವ್ದಪ್ಪ ಅಂದ್ರೆ ಎರಿಹುಳ. ಒಂದು ಎರಿಹುಳ ಒಂದು ದಿವಸಕ್ಕೆ 8-10 feet ಹೋಗಿ ಬರ್ತದೆ ತೆಳಗ ಸರ್. ಈಗ ಅಲ್ಲಿ ತನಕ ನೀರು ಸಂಗ್ರಹಣೆ ಮಾಡುವಂತ ಕ್ಷಮತೆ ಬರ್ತದೆ ನಮ್ಮ ಭೂಮಿಗೆ. ಆಮ್ಯಾಗ ಹವಾ, ಆಮ್ಯಾಗ ಇನ್ನೊಂದು ಎರಿ, ನಮ್ಮ ದೇಸಿ ಎರಿಹುಳದ ಒಂದು ವಿಚಾರ ಅಂದ್ರೆ ಅದು ತಳದಾಗ ಎಲ್ಲಿ ತನಕ ಹೋಗ್ತದೆ, ಅಲ್ಲಿಯ ಸಮೃದ್ಧವಾದಂತ ಭೂಮಿಯಲ್ಲಿರುವಂತ ಪೋಷಕಾಂಶಗಳನ್ನ ತಿಂದು ತನ್ನ ಕರುಳಿನಲ್ಲಿ ಸಂಸ್ಕಾರ ಮಾಡಿ ಅದ್ ಮ್ಯಾಲ ತಗೊಂಡು ಬಂದು ಹಿಕ್ಕಿಯ ರೂಪದೊಳಗೆ ಬಿಡ್ತದೆ ಸರ್. ಅತ್ತರಂತ ಪವರ್ಫುಲ್ ಯಾವುದು ಅಲ್ಲ. ಅದನ್ನ ಕಾಯಂ ಅದು ರೈತನ ಮಿತ್ರ ಅಂತ ಹೇಳ್ತಾರೆ, ಭೂಮಿಯ ಕರಳು ಅಂತ ಹೇಳ್ತಾರೆ. 24 hours ದುಡಿದು ಯಾವ್ದಪ್ಪ ಅಂದ್ರೆ ಎರಿಹುಳ. ಎರಿಹುಳ ಅದನ್ನು ಮಾಡುವಂತ ಅಥವಾ ಅದನ್ನ ತರುವಂತ ಕ್ಷಮತೆ ಯಾರ ಕಡೆ ಅದ? ರೈತನ ಕಡೆ ಅದ. ರಾಸಾಯನಿಕ ಉಪಯೋಗ ಅಂದ್ರೆ ನಿಮ್ಮ ಕಡೆ ಒಂದು ಹುಳ ಬರೋದಲ್ಲ ಸರ್, ಸಾಯ್ತನ ಅಂತ ಹೇಳಿ ಅತ್ತ ಹೋಗ್ತದ. ಎರೆಹುಳೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಸರ್. ಈಗ ತಾವು ಸೋಯಾ ಅವರೇನ ಹಾಕಿದೀನಿ ಅಂತ, ಹೌದು, ಎಷ್ಟು ಎಕರೆಯಲ್ಲಿ ಸೋಯಾ ಸರ್? ನಿಮಗೆ ನಾ ಈಗ 4 acres ಹಾಕೇನಿ ಸರ್. ಹೋದ್ಸಲನು ಅಷ್ಟ ಹಾಕಿದ್ದೆ. ಹೋದ್ಸಲ ನನಗೆ 12-14 quintals ಬಿದ್ದಿತ್ತು ಸರ್. 4600 ರಂಗ ಮಾರಿದ. ಆಮ್ಯಾಗ ಇನ್ನೊಂದು, ನಾವು ರಾಸಾಯನಿಕ ಮುಕ್ತ ಮಾಡೋದ್ರಿಂದ ನಿಮಗೆ ಯಾವುದೂ ರೋಗ ಬರೋದಿಲ್ಲ. ಬರ್ತದಂದ್ರೆ ನೀವು ಕಾಯಂ ಹುಳಿ ಮಜ್ಜಿಗೆ ಇಡಬೇಕು. ಇಷ್ಟೆಲ್ಲ ಈಗ ಮುಂಗಾರು ಮಳೆ ಆದರೂ ಏನೂ ಆಗಿಲ್ಲ, ಜಮೀನಲ್ಲಿ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಆಗೋದಿಲ್ಲ, ನನ್ನ ಗ್ಯಾರಂಟಿ ಅದ. ಅಷ್ಟು ಭರವಸೆ ಹೆಂಗೆ ಬಂದದಪ್ಪ ಅಂದರೆ ದೇವಿ ಗೋಮಾತೆ ಆಶೀರ್ವಾದ ಅದ ಸರ್. ಆಮ್ಯಾಗ ಇದ್ರ ಜೊತೆಗೆ ಇನ್ನೊಂದು ಇಲ್ಲಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನಮ್ಮ ಊರಂತೆ ಕೌಸಲ್ಗೆ ಅಂತ ಊರದ ಸರ್. ಅಲ್ಲಿ ಒಂದು ನಮ್ದು ಗೋಶಾಲೆ ಅದ ಸರ್, ಅಂದ್ರೆ ನಮ್ಮ ಹಿರಿಯರು ಮಾಡ್ಯಾರ. ಅಲ್ಲಿ ನಾವು ತಿಂಗಳ ಒಂದು ರೈತನ ಮಕ್ಕಳಿಗಾಗೇನ ಕಾರ್ಯಕ್ರಮ ಇಡ್ತೀವ್ರಿ ಸರ್. ಸಾವಯವ ಕೃಷಿಯ ಒಂದು ವಿಚಾರವನ್ನ ಹೇಳಿ ಸಲುವಾಗಿ, ಅಂದ್ರೆ ಸಾವಯವ ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜಮೀನಲ್ಲಿ ಅದನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ಬೇಕು ಬಗ್ಗೆ. ಇದರಿಂದ ಒಂದು ವಾರದ ಇಡ್ತೀವ್ರಿ, ಒಂದು ದಿವಸದ ಇಡ್ತೇವೆ, 3 days ಇಡ್ತೇವೆ. ಅದನ್ನ ಇಡೀ ಕರ್ನಾಟಕದ ರೈತರು ಬರ್ಲಿಕ್ಕತ್ತಾರ ಈಗ, ಇಲ್ಲ ಅನ್ನೋದಲ್ರಿ, ಜಾಗ ಸಿಗ ಆ ನಮೂನೆ ಆಗ್ಲಿಕ್ಕತ್ತದ. ಅಂದ್ರೆ ಈಗ ಏನಾಗಿದೆ, ರೋಗ ಮುಕ್ತ ಆಹಾರ ಹೆಂಗ್ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ. ಕಲ್ತಾವ್ರು ಬರ್ಲಿಕ್ಕತ್ತಾರ, ಅದ್ ಬಹಳ ಮಹತ್ವ ಅದ ಸರ್. ಟ್ರೈನಿಂಗ್ ಕೊಡ್ತೀವಿ? ಹಾ, ಕೊಡ್ತೇವ್ರಿ ಸರ್. ಆಕಾಶವಾಣಿ ಧಾರವಾಡದಿಂದ ಇಲ್ಲಿ ಹೇಳೋದಂದ್ರೆ ಕೃಷಿ ಸೈಂಟಿಸ್ಟ್ಗಳು ಬರ್ತಾರ್ರಿ ಸರ್ ಧಾರವಾಡದಿಂದ. ಆಮ್ಯಾಗ ರೈತರು ಬರ್ತಾರ್ರಿ, ಪ್ರಗತಿಪರ ರೈತರು ಬರ್ತಾರ. ಆಮ್ಯಾಗ ಅದ್ರಾಗ ನಾವು ಒಂದು ದಿವಸ ನಮ್ಮ ಅಲ್ಲಿ ಆಜುಬಾಜು ಯಾರು ಪ್ರಗತಿಪರ ರೈತರು ಇದ್ದಾರಲ್ಲ ಅವ್ರ ಹೊಲಗಳಿಗೆ ಹೋಗಿ ಬರ್ತೇವ್ರಿ ಸರ್. ವಿಸಿಟ್ ಕೊಡ್ತೇವ್ ಸರ್. ಅವ್ರಿಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಕಾಯಂ ನಾವು ಫೋನ್ ನಂಬರ್ ಕೊಟ್ಟಿರ್ತೇವಿ, ಅವರೆಲ್ಲ ಕೇಳ್ಕೊಂಡು ಮಾಡ್ತಾರೆ ಯಾರು ಮಾಡೋರು. ತುಂಬಾ ಸಂತೋಷ, ಯಾಕಂದ್ರೆ ಈ ನೈಸರ್ಗಿಕ ಕೃಷಿಯ ಜೊತೆಗೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ನಾವು ಇವತ್ತು ಬೆಳೆದಿದ್ದೆ ಕರೆ ಆದ್ರೆ ಎಲ್ಲರ ಆರೋಗ್ಯನು ಸುಧಾರಿಸ್ತದೆ, ಮತ್ತೆ ಯಾವುದೇ ರೋಗ ರುಜಿನಗಳಿಂದ ನಾವು ಮುಕ್ತರಾಗ್ತೀವಿ. ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ಹೀಗೆ ತಮ್ಮ ಕಾರ್ಯ ಮುಂದುವರಿಲಿ. ಈಗ ಎಷ್ಟು ತೆಂಗಿನ ಗಿಡಗಳದಾವ ತಮ್ಮ ಸರ್? ನಾ ಹಚ್ಚಿದ್ವಲ್ಲ, ನಮ್ಮ ಅಜ್ಜನವರು ಹಚ್ಚಿದ್ದು, ನಮ್ದು ಪಿತ್ರಾರ್ಜಿತ ಆಸ್ತಿ ಅದ್ರಿ ಸರ್ ನಮ್ದು. 1000 years ಭಾವಿ ಇದೆ ಸರ್, ಇನ್ನೂ ಅಲ್ಲಿಂದ ನೀರು ಇಡೀ ಹೊಲಕ್ಕೆ ಹೋಗ್ತದ ಸರ. ನಾ ಪುಣ್ಯವಂತನ ಅಂತ ಹೇಳ್ತೀನಿ. ಬೋರ್ವೆಲ್ ಏನು ಇಲ್ಲ, ಏನೂ ಇಲ್ಲರಿ ಸರ್. ಒಟ್ಟ ಬೆಕ್ಕಂತ ಬಿಸಿಲು ಬರ್ಲಿ ಮಳಿ ಬರ್ಲಿ, ಒಟ್ಟು ಎಷ್ಟು ಬೇಕಟ್ಟು ನೀರು ಇರುತ್ತದ್ರಿ ಸರ್. ಹಾ, ಅಲ್ಲಿಂದ ಇದನ್ನ ಮಾಡ್ತೀವ್ರಿ ಸರ್. ಆಮ್ಯಾಗ ಇನ್ನೂ ತನಕ ನಾವು ಒಂದು ಸಾಧಾರಣ 7 years ಆಯ್ತು ಸರ್ ಮನೆಗಿನ ಉಪಯೋಗಿಸೋದು ಕೊಬ್ಬರಿ ಎಣ್ಣೆನ ಸರ್ ತಿನ್ಲಿಕ್ಕೆ. ಎಷ್ಟು ಅಂದಾಜು? ಒಂದು 150 ತೆಂಗಿನ ಗಿಡ ಅವ್ರಿ ಸರ್. 14 hunchi ಗಿಡ ಅವ, ಒಂದು 10 chikku ಗಿಡ ಅವ್ರಿ ಸರ್. ಇದನ್ನೆಲ್ಲ ನಾವು ಬರೀ ದೇಖರೇಕಿ ಅಷ್ಟು ಮಾಡ್ಲಿಕ್ಕೆ ಏನ್ ಮಾಡಿದೆಲ್ಲ ಅಜ್ಜನ ಮಧ್ಯದಲ್ಲಿ ತಾವೇನ್ ಮಾಡ್ತಾ ಇದ್ರಿ? ಹೌದು ಸರ್, ನಾನು ಮನೆಗೆ ಏನ್ ಬೇಕೆಲ್ಲ ಬೆಳಿತೇವ್ ಸರ್. ಆಮ್ಯಾಗ ಎಲ್ಲೇ ಹೊರಗೆ ಹೋದ್ರು ಏನೋ ಹೊಸ ಗಿಡ ಸಿಗಲಿ, ಏನ ಸಿಗಲಿ. ಆಮ್ಯಾಗ ಇನ್ನೊಂದು ನನ್ನ ಪುಣ್ಯನ ಅಂತ ಹೇಳ್ಬೋದ್ರಿ, ನಮ್ಮ ಧರ್ಮ ಪತ್ನಿನೂ ಹಂಗ ಇದ್ದಾಳ್ರಿ ಸರ್. ನನ್ನ ಮಕ್ಕಳು ಸಹಿತ ಈಗ ಡಿಗ್ರಿ ಆಗ್ಯಾವ, 1st class ಅವ ಖರೆ, ಇನ್ನೂ ತನಕ ಹೊಲದಾಗನ ಕೆಲಸ ಮಾಡ್ತಾರೆ. ಹೌದು ನಾ ಇಲ್ಲದಾಗ ದನಗಳಿಗೆ ನೀರು ಕುಡಿಸೋದು, ಮೇವು ಹಾಕೋದು, ಅವ್ರು ಸವಿರನ್ನು ಮಾಡು ಎಲ್ಲ ಮಾಡ್ತಾರೆ ಸರ್, ಕೃಷಿಯಲ್ಲಿ. ಆಮ್ಯಾಗ ಇನ್ನೊಂದು ನಾವು ನಿಸರ್ಗ ಪ್ರಿಯರನ ಅಂತ ಹೇಳ್ತೇವ್ರಿ ಸರ್. ಬಹಳ ಸಂತೋಷ. ತಾವು ತಮ್ಮ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಸಾಕಷ್ಟು ತಮ್ಮ ಹೊಲದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಅದರಿಂದ ಬೆಳೀತಾನೂ ಇದ್ದೀರಿ, ಸಾಕಷ್ಟು ಲಾಭಗಳನ್ನು ಗಳಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ಈ ಸರ್ಕಾರದಿಂದ ತಾವು PM-Kisan ಯೋಜನೆ ಇದೆ, ಇದರ ಲಾಭವನ್ನ ಏನಾದರೂ ತಗೋತೇವ್ರಿ? ಆದಷ್ಟು ಮಾಡಿ ಸ್ವಾವಲಂಬನೆ ನಮ್ದ್ರಿ ಎಲ್ಲಾರು ಸರ್. ಆದಷ್ಟು ಮಾಡಿ ಯಾರ ಮೇಲೂ ಭಾರ ಆಗಂಗಿಲ್ಲ. ನನ್ನಿಂದ ಏನ್ ಬೇಕೆಲ್ಲ ತಗೋರಿ ನೀವು. ಪಿಎಂ ಕಿಸಾನ್ ಯೋಜನೆ ತಮಗೆ ಲಾಭ ಆಗಿದೆ ಅದ ಸರ್, ಅದ ಬಹಳ ಮಹತ್ವ ಸರ್. ಎಷ್ಟು ಕೊಡ್ತಾರೆ ತಮಗೆ ವರ್ಷಕ್ಕೆ? ಈ ವರ್ಷಕ್ಕೆ 6,000 ಅದ್ರಿ ಸರ್. ಇದ್ರ ಜೊತೆಗೆ ನಂದು ವೈಯಕ್ತಿಕ ಹೇಳೋದಂದ್ರ ರೀ, ಸಾಹಿತ್ಯಕ್ಕೂ ಅದ. ಆಮ್ಯಾಗ ಇನ್ನೊಂದು ನನ್ನ ಪುಣ್ಯ ಏನಪ್ಪ ಅಂದ್ರ, ನನ್ನ ಮನೆಯೊಳಗ 4 ಸ್ವಾತಂತ್ರ್ಯ ಯೋಧರಾಗಿ ಹೋಗ್ಯಾರ ಸರ್. ಬಹಳ ಸಂತೋಷ. ಆಮ್ಯಾಗ ಇದ್ರ ಜೊತೆಗೆನ ಈಗ ಏನಾಗಿದೆ ಸರ್, ನಾ ನೋಡೋಣಪ್ಪ ಅಂತೇಳಿ ಹೆಂಗ ಹುಡುಗರಿಗೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಹ್ಯಾಂಗ್ ಕಲಿಸ್ಯಾರಲ್ಲ, ಹಂಗ ಅಲ್ಫಾಬೆಟ್ಸ್ ಮೇಲೆ ಈ ಸ್ವಾತಂತ್ರ್ಯ ಯೋಧರ ಹೆಸರನ್ನ ಮಾಡ್ಲಿಕ್ಕೆತ್ತ ಸರ್. ಅದೊಂದು ಕ್ಯಾಟ್ಲಾಗ್. ಈಗ ತಾವು ಈ ಗೊಬ್ಬರಗಳನ್ನ ಬಳಸದೆ, ಔಷಧಿಗಳನ್ನ ಬಳಸದೆ, ನೈಸರ್ಗಿಕವಾಗಿ ಮತ್ತೆ ಸಾವಯವ ಅಳವಡಿಸಿಕೊಂಡು ತಮ್ಮ ಜಮೀನಿನಲ್ಲಿ ಎಲ್ಲ ಬೀಜಾಮೃತ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಅಥವಾ ಮಲ್ಚಿಂಗ್ ಪದ್ಧತಿ ಆಗಿರ್ಬೋದು, ಅಥವಾ ವಾಪಸ್ ಪದ್ಧತಿ ಆಗಿರ್ಬೋದು, ಇವುಗಳನ್ನು ಅಳವಡಿಸಿಕೊಂಡು ತಾವು ಕೃಷಿಯಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂತಾ ಇದ್ದೀರಿ. ತಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದು ಬೆಳೆಯನ್ನು ತೆಗಿತಾ ಇದ್ದೀರಿ. ಒಟ್ಟು ವಾರ್ಷಿಕ ಆದಾಯ ಎಷ್ಟಿದೆ ಸರ್? ನಾ ಹೆಚ್ಚು ಹೇಳೋದಿಲ್ಲ, ನನಗೆ ಎಷ್ಟು ಬೇಕಲ್ಲ ಅಷ್ಟು ತೆಗಿತೇನೆ. 5-6 8 ತನಕ ಬರ್ತದೆ ಸರ್ ಅಂದಾಜು. ಹೌದು ಸರ್, ಎಲ್ಲಾ ಖರ್ಚು ವೆಚ್ಚಗಳು ಹೋಗಿ ತಮಗೆ 8-10 ರೂಪಾಯಿ ಉಳಿತದೆ. ಉಳಿತದೆ ಸರ್. ಮತ್ತೆ ಇದನ್ನ ಮಾಡಬಹುದ್ರಿ, ಇನ್ನು ಹೆಚ್ಚು ಆಗ್ಬಹುದು. ಖರೆ ಏನು, ಎಷ್ಟು ಸಂತೃಪ್ತಿ ಇದ್ದಾರೆ ಅಷ್ಟು ಸಾಕು ಸರ್. ಹೆಚ್ಚ ಇದನ್ನ ಮಾಡಂಗಿಲ್ಲ ಸರ್, ಸಾಕು. ನಮ್ಮ ಯುವ ರೈತರಿಗೆ ತಾವು ಏನನ್ನ ಹೇಳಿಕ್ ಬಯಸ್ತೀರಿ? ಯಾವ ರೀತಿ ಅವರು ತಮ್ಮ ಕೃಷಿಯಲ್ಲಿ ಇವುಗಳನ್ನ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಯಾವ ರೀತಿ ಪ್ರಗತಿಯನ್ನ ಹೊಂದಬಹುದು ಅಂತೀರಿ ಸರ್? ಇದಕ್ಕೆ ಗಡಬಡ ನಡೆಯಂಗಿಲ್ಲ ಸರ್. ಯಾಕಂದ್ರೆ ಎಷ್ಟು ತಾಳಿದವನು ಬಾಳೆನೋ ಅಂತ ನಮ್ಮ ಹಿರಿಯರು ಹೇಳ್ಯಾರ ಸರ್. ಎಷ್ಟು ತಾಳ್ಮೆಯಿಂದ ಎಲ್ಲ ತಿಳ್ಕೊಂಡು ನೀವು ಅದ್ರೊಳಗೆ ಹೋಗ್ರಿ, ಆದಷ್ಟು ಮಾಡಿ ನೀವು ವಿಜ್ಞಾನಿ ಪ್ರಕಾರ ಹೋಗ್ರಿ. ಆಮೇಲೆ ಕಲ್ತವ್ರು ಕೃಷಿಗೆ ಬರ್ಬೇಕು, ಬಹಳ ಮಹತ್ವ. ವೈಜ್ಞಾನಿಕವಾಗಿ ಎಲ್ಲ ಮಾಡೋದ್ರಿಂದ ಹೌದು ಲಾಭಗಳನ್ನ ಗಳಿಸಬಹುದು. ಆಮೇಲೆ ಇನ್ನೊಂದು, ನಾವು ಏನ್ ಮಾಡ್ತೀವಲ್ಲ ಅದನ್ನ ಹೇಳೋಕೆ ಪ್ರಯತ್ನ ಮಾಡ್ರಿ, ಅದನ್ನ ಅಲ್ಲೇ ಅಲ್ಲೇ ಮುಚ್ಚಿಟ್ಟು ಬಿಡ್ರಿ. ಇವತ್ತು ಎಷ್ಟೋ ಜನಕ್ಕೆ ತಿಳಿಸ್ತಾವ. ಈಗ ಹೆಂಗಾಗ್ಯದಪ್ಪ ಅಂದ್ರೆ, ಒಂದು ನಾನ್ನುಡಿ ಬರ್ತದ್ರಿ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹೇಳ್ತೀವಿ. ಹೌದು, 4 ಗುರುತಾಗ್ಲಿ. ಹೌದು, ಹೆಂಗದ ಏನದ, ನಾವ್ ಹೆಂಗ್ ಬೆಳೀತಕ್ಕಂತ ವಿದ್ಯೆಯನ್ನ ಬೇರೆಯವರಿಗೆ ದಾರಿ ಬೆಳೀತದ. ಮತ್ತೆ ಎಷ್ಟು ಹಂಚ್ತೇವೋ ಅಷ್ಟು ಚಲೋ ಆಗ್ತದ. ಹೌದು, ಅದ್ರ ಸಲುವಾಗಿ ಯುವ ರೈತರು ಮುಖ್ಯವಾಗಿ ಇದ್ರೊಳಗೆ ಬರ್ಬೇಕು. ಈಗ ಬರ್ಲಿಕ್ಕತ್ತಾರೋ ಸಹಿತ ಕೆಲವು ಮಂದಿ, ಅದನ್ನ ಬೆಳೆಸಿಕೊಂಡ ನಾವು ಒಳ್ಳೆ ಆಹಾರವನ್ನು ಬೆಳೀರಿ, ಒಳ್ಳೆ ಬೀಜವನ್ನು ಹಾಕ್ರಿ, ಒಳ್ಳೆ ಸಮಾಜ ನಿರ್ಮಾಣ ಆಗಲಿ, ಒಳ್ಳೆ ದೇಶ ನಿರ್ಮಾಣ ಆಗಲಿ. ಆಮ್ಯಾಗ ಇನ್ನೊಂದು, ರೈತರಲ್ಲಿ ಒಂದೊಂದು ನಿಮ್ಮಲ್ಲಿ ತೆಂಗಿನ ಗಿಡ ಇರಲಿ, ಹಣ್ಣಿನ ಗಿಡ ಇರಲಿ, ಏನ್ ಮಾಡ್ರಿಪ್ಪ ಅಂದ್ರ, ಹಣ್ಣಿನ ಗಿಡಗಳು ಇದ್ರೆ ಮಂಗೆ ಬರ್ತಾವ ಸರ್. ಈಗ ನಾ ಏನ್ ಮಾಡ್ತೇನ್ರಿ, ಒಂದು 10 ಕಾಯಂ ಗೋಮೂತ್ರ ಇಟ್ಬಿಟ್ಟಿರ್ತಾನ. ಹಣ್ಣಿನ ಕಾಯಿ ಇವೆಲ್ಲ ಒಡೆದದ್ದು, ಇವನ್ನೆಲ್ಲ ಏನು ಬಿದ್ದಿರ್ತಾವ್ರಲ್ಲ, ಅವನ್ನೆಲ್ಲ ತಗೊಂಡು ಬಂದ ಅವನ್ ಸ್ವಲ್ಪ ಜಜ್ತಾನ್ರಿ. ಜಜ್ಜಿ ಆ 10 ಒಂದ್ 2 ಮೊದಲು ಬೆಲ್ಲ ಹಾಕಿಟ್ಟಿರ್ತಾನ. ಇದನ್ನ ಹಾಕ್ತಾನೆ ಸರ್. ಇದನ್ನ ಯಾವಾಗಪ್ಪ ಅಂದ್ರೆ ಹೂ ಆಡು ಅಂತದೊಳಗೆ ಅದನ್ನ ಹೊಡಿಬೇಕ್ರಿ ಸರ್. ನಿಮ್ಮ ಹೂವು ಹೆಚ್ಚಾಗ್ತದೆ. ಆಮ್ಯಾಗ ಈಗ ಪರಾಗಸ್ಪರ್ಶ ಅಂದ್ರೆ ಜೇನುನೊಣ ಬಹಳ ಮಹತ್ವ ಪಾತ್ರ ವಹಿಸ್ತದೆ. ಅವು ಆಕರ್ಷಣೆ ಮಾಡಿದ್ವಪ್ಪ ಅಂದ್ರೆ ನಮ್ಮ ಬೆಳೆ ಹೆಚ್ಚಾಗ್ತದೆ. ಹೌದು, ಇಂಥವೆಲ್ಲ ಮಾಡ್ಬೇಕ್ರಿ. ಆಮ್ಯಾಗ ತೆಂಗಿನ ಗಿಡ ಇದ್ದು ಅಂದ್ರೆ ಎಳ್ನೀರು ಬಿದ್ದಿರ್ತಾವ, ಅವನ್ ಹಂಗ ಹೋಗಿಬೇಡ್ರಿ. ಅವನು ತಗೊಂಡು ಬಂದ ಅವನ ಕಡದ ಆ ಎಳ್ನೀರು ಒಂದ್ ಶೇಖರಣೆ ಮಾಡಿ ಇಟ್ಟು ಒಂದ್ ಕ್ಯಾನ್ದಾಗ, ಅದನ್ನು ಸಹಿತ ಒಂದ್ ಪಂಪಿಗೆ 100 ಹಾಕಿ ಹೊಡೆದ್ರು ಬಹಳ ಪವರ್ಫುಲ್ ಬರ್ತದೆ ಸರ್. ಈ ರೀತಿ ಎಲ್ಲ ಮಾಡ್ತೇನೆ ಸರ್, ನಾ ಯಾವುದೂ ವೇಸ್ಟ್ ಮಾಡಂಗಿಲ್ಲ. ತುಂಬಾ ಸಂತೋಷ. ನಮ್ಮ ರೈತ ಬಾಂಧವರಿಗೆ ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಸರ್, 9 3 4 1 2 7 1 7 1. ಇನ್ನು ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ 9 3 4 1 2 7 1 7 1. ಮಹೇಶ್ ದೇಶಪಾಂಡೆ, ಕುಂದರಗಿರಿ. ಬಹಳ ಸಂತೋಷ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ನೈಸರ್ಗಿಕ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ರೈತ ಬಾಂಧವರಿಗೆ ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೈಸರ್ಗಿಕ ಕೃಷಿ ಈ ಬಗ್ಗೆ ಇಷ್ಟೊತ್ತು ತನಕ ಗೋಕಾಕ್ ತಾಲೂಕು ಕುಂದರಗಿ ಗ್ರಾಮದ ರೈತರಾದ ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ನೀಲಜಿಯ ಮಾರುತಿ ಮಾಯಪ್ಪ ಹಾಸ್ರೆ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು. ಆರಂಭದಲ್ಲಿ 5 ಮಾತ್ರ ಜಂತಾಳ. ಈಗ ಕೇಳಿ ಏಳು ಮಾತ್ರ ತ್ರಿವಿಧಿ ತಾಳ. ಇಲ್ಲಿಯವರೆಗೆ ನೀಲಜಿಯ ಮಾರುತಿ ಮಾಯಪ್ಪ ಹಸರೆ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಆಕಾಶವಾಣಿ ಬಾನುಲಿ ಸಂಭ್ರಮದಲ್ಲಿ ಬಾನಲಿ ಕೇಳುಗನೆ.